ಗಿಡಗಳ ಮೇಲೆ ಕೀಟಗಳ ಸಂಖ್ಯೆ ಹೆಚ್ಚುವ ಮೊದಲೇ ಸಸ್ಯವರ್ಧನ ಕೋಶಗಳು ಜಾಸ್ತಿ ಪ್ರಮಾಣದಲ್ಲಿ ಚಿಗುರೊಡೆದು ಆ ಹಾನಿಯಿಂದ ತಪ್ಪಿಸಿಕೊಳ್ಳುವಂತಹ ಕ್ಷಮತೆಯನ್ನು ಹೊಂದಿರುತ್ತವೆ. ಸಸ್ಯಹಾರಿ ಅಥವಾ ಪರಭಕ್ಷಕ ಕೀಟಗಳ ಜೀವನ ಚಕ್ರವು ಒಂದು ವೇಳೆ ಬೆಳೆಗಳ ಅತ್ಯಂತ ದುರ್ಬಲ ಹಂತಗಳಾದ ಚಿಗುರೊಡೆಯುವ ಬೇರು, ಸಸಿ, ಹೂ ಅಥವಾ ಕಾಯಿ ಬಿಡುವ ಸಮಯವನ್ನು ಕೂಡಿಕೊಂಡಿದ್ರೆ ಹೆಚ್ಚು ನಷ್ಟ ಸಾಧ್ಯವಾಗಬಹುದು. ಮಳೆಯ ಜೊತೆಗೆ ಭೂಮಿಯಲ್ಲಿ ಹೆಚ್ಚಿದ ತೇವಾಂಶ ಕೆಳಮಣ್ಣಿನ ತಾಪಮಾನವನ್ನು ಹೆಚ್ಚಿಸುತ್ತದೆ. ಇದು ಎಲ್ಲ ವಿಶ್ರಾಂತಿ ಹಂತದ ಹುಳುಗಳು ಪತಂಗವಾಗಿ ಹೊರಬರುವ ಹಾಗೆ ಪ್ರೇರೇಪಣೆಯನ್ನು ನೀಡುತ್ತದೆ. ಎಲೆ, ಕಾಂಡ, ಹೂ, ಕಾಯಿ, ಹಣ್ಣಿನ ಮೇಲೆ ಮೊಟ್ಟೆಯಿಟ್ಟು ಸಂತಾನೋತ್ಪತ್ತಿ ಹೆಚ್ಚಿಸಿಕೊಳ್ಳುವುದಕ್ಕೆ ಸಹಕರಿಸುತ್ತದೆ. ಈ ಮೊಟ್ಟೆಗಳು ಮರಿಗಳಾಗಿ ಗಿಡದ ವಿವಿಧ ಭಾಗಗಳನ್ನು ತಿಂದು ಕಾಲಕ್ರಮೇಣ ಬೆಳೆಯ ಇಳುವರಿಯ ಮೇಲೆಯೂ ಕೂಡ ಪ್ರಭಾವವನ್ನು ಬೀರಿ ಆರ್ಥಿಕ ನಷ್ಟಕ್ಕೆ ಕಾರಣವಾಗ್ತವೆ. ಆದ ಕಾರಣ ಕೀಟಗಳ ಗುಂಪು ಹೆಚ್ಚಾಗುವ ಮೊದಲೇ ಬೆಳೆ ರಕ್ಷಣೆ ಬಿತ್ತನೆ ಸಮಯದ ಹೊಂದಾಣಿಕೆಯಿಂದ ಸಾಧ್ಯವಾಗ್ತದೆ. ಇದರಿಂದ ಕೀಟಗಳಿಗೆ ನಿರಂತರವಾಗಿ ಆಹಾರ ದೊರೆಯದೆ ನಾಶವಾಗ್ತದೆ. ಹತ್ತಿ ಬೆಳೆಯನ್ನು ಬೇಗನೆ ಬಿತ್ತುವುದರಿಂದ ಅದು ಹಾನಿಕಾರಕ ಕಾಯಿ ಕೊರಕ ಹುಳಗಳ ಬಾಧೆಯನ್ನು ತಪ್ಪಿಸಿಕೊಂಡು ಹೆಚ್ಚು ಇಳುವರಿಯನ್ನು ನೀಡುವುದಕ್ಕೆ ಸಾಧ್ಯವಾಗ್ತದೆ. ಸಸ್ಯ ಸಾಂದ್ರತೆ ಇನ್ನೊಂದು ಪ್ರಮುಖವಾದಂಥ ಅಂಶ. ಶುದ್ಧ ಹಾಗೂ ಪ್ರಮಾಣೀಕರಿಸಿದ ಬಿತ್ತನೆ ಬೀಜಕ್ಕೆ ಇದನ್ನು ಬಳಸಬೇಕು. ಶಿಫಾರಸು ಮಾಡಿರುವುದಕ್ಕಿಂತ ಸ್ವಲ್ಪ ಹೆಚ್ಚು ಪ್ರಮಾಣದಲ್ಲಿ ಬೀಜಗಳನ್ನು ಬಿತ್ತನೆಗೆ ಉಪಯೋಗಿಸುವುದರಿಂದ ಕೀಟ ಬಾಧೆಗೆ ಒಳಗಾದಂತಹ ಸಸಿಗಳನ್ನು ಕಿತ್ತು ತೆಗೆದು ಆರೋಗ್ಯಕರವಾದಂತಹ ಗಿಡಗಳನ್ನು ಉಳಿಸಿಕೊಳ್ಳಬಹುದು. ಉತ್ತಮ ಆರೋಗ್ಯವನ್ನು ಪಡೆಯುವುದಕ್ಕೆ ಪೌಷ್ಟಿಕ ಆಹಾರ ಸೇವನೆ ಬಹಳಷ್ಟು ಮುಖ್ಯವಾಗ್ತದೆ. ಪರಿಪೂರ್ಣ ಬೆಳವಣಿಗೆ ಮತ್ತು ಅಭಿವೃದ್ಧಿ ಹಾಗೂ ಕ್ರಿಯಾಶೀಲ ಬದುಕಿಗೆ ನಮ್ಮ ಆರೋಗ್ಯ ಚೆನ್ನಾಗಿರಬೇಕು. ಆರೋಗ್ಯವೆಂದರೆ ಕೇವಲ ದೈಹಿಕವಾಗಿ ಚೆನ್ನಾಗಿರುವುದಷ್ಟೇ ಅಲ್ಲ, ಮಾನಸಿಕವಾಗಿ, ಭಾವನಾತ್ಮಕವಾಗಿ ಮತ್ತು ಸಾಮಾಜಿಕವಾಗಿ ಎಲ್ಲ ರೀತಿಯಿಂದಲೂ ಕೂಡ ಸ್ವಾಸ್ಥ್ಯದಿಂದ ಇರುವ ಹಾಗೆ ನಮ್ಮನ್ನು ನೋಡಿಕೊಳ್ಬೇಕು. ಸೇವಿಸುವ ಆಹಾರ ಜೀರ್ಣವಾಗಿ ಪೋಷಕಾಂಶಗಳು ದೇಹಕ್ಕೆ ಹಿಡಿಬೇಕು. ವಿವಿಧ ಅಂಗಾಂಗಗಳನ್ನು ಸೇರಿ ಅನೇಕ ಕೆಲಸ ಕಾರ್ಯಗಳನ್ನು ನಿರ್ವಹಿಸುತ್ತವೆ. ಬೇಡದ ವಸ್ತುಗಳನ್ನು ದೇಹದಿಂದ ಹೊರಹಾಕಲ್ಪಡುತ್ತದೆ. ಜೀವನದ ಪ್ರತಿ ಕ್ಷಣದ ಚಟುವಟಿಕೆಗಳಿಗೆ ಶಕ್ತಿಯು ನಾವು ತಿನ್ನುವ ಆಹಾರದಿಂದ ಸಿಗ್ತದೆ. ಆಹಾರ ಪದಾರ್ಥಗಳಿಂದ ಪೋಷಕಾಂಶಗಳನ್ನು ರಕ್ಷಿಸುವುದಕ್ಕೆ ಮತ್ತು ಹೆಚ್ಚಿಸುವುದಕ್ಕೆ ಕೆಲವೊಂದು ಉಪಯುಕ್ತವಾದಂತಹ ಕ್ರಮಗಳನ್ನು ಈ ರೀತಿಯಾಗಿ ವಿವರಿಸಬಹುದು. ಅಡುಗೆ ಮಾಡುವವರು ವೈಯಕ್ತಿಕ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳುವಂತಹದ್ದು ತುಂಬ ಮುಖ್ಯ. ಜೊತೆಗೆ ಅಡುಗೆ ಮಾಡುವ ಪರಿಸರ ಮತ್ತು ಶೇಖರಣೆಯ ಜಾಗ ಶುಚಿಯಾಗಿರಬೇಕು. ಗೋಧಿ ಹಿಟ್ಟನ್ನು ಜರಡಿ ಮಾಡಿ ಹೊಟ್ಟನ್ನು ತೆಗೆಯುವುದರಿಂದ ಹೊಟ್ಟಿನ ಭಾಗದಲ್ಲಿರುವ ನಾರಿನ ಅಂಶ ಬಿ ಜೀವಸತ್ವ ನಮಗೆ ಲಭ್ಯವಾಗುವುದಿಲ್ಲ. ಹಾಗಾಗಿ ಹಿಟ್ಟಿನ ಹೊಟ್ಟನ್ನು ತೆಗೆಯದೆ ದೊಡ್ಡ ರಂಧ್ರದ ಗೆರಸೆಯಲ್ಲಿ ಜರಡಿ ಮಾಡಿ ಉಪಯೋಗಿಸುವಂತಹದ್ದು ಒಳ್ಳೆಯದು. ರೊಟ್ಟಿ ಅಥವಾ ಚಪಾತಿ ಮಾಡುವಾಗ 2-3 ಮಿಶ್ರ ಹಿಟ್ಟುಗಳನ್ನು ಉಪಯೋಗಿಸುವಂತಹದ್ದು ಒಳ್ಳೆಯದು. ರೊಟ್ಟಿಗಳಲ್ಲಿ ಅಕ್ಕಿ ಹಿಟ್ಟಿನ ಜೊತೆಗೆ ರಾಗಿ ಹಿಟ್ಟು, ಕಡಲೆ, ಸೋಯಾ, ನವಣೆ ಹಿಟ್ಟನ್ನು ಕೂಡ ಬೆರೆಸಬಹುದು. ಚಪಾತಿಯ ಹಿಟ್ಟನ್ನು ಹಾಕುವಾಗ ಗೋಧಿಯೊಂದಿಗೆ ಸೋಯಾ, ಕಡಲೆ, ಹೆಸರು ಹಿಟ್ಟನ್ನು ಸೇವಿಸಬಹುದು. ಇದರಿಂದ ರುಚಿಯ ಜೊತೆಗೆ ಹೆಚ್ಚಿನ ಪೋಷಕಾಂಶಗಳು ಸಿಗ್ತವೆ. ಅಕ್ಕಿಯನ್ನು ಅನೇಕ ಬಾರಿ ತೊಳೆಯಬಾರದು. ಇದರಿಂದ ಬಿ ಜೀವಸತ್ವ ಥಯಾಮಿನ್ ತೊಳೆದು ನೀರಿನಲ್ಲಿ ಕರಗಿ ದೇಹಕ್ಕೆ ಸಿಗುವುದಿಲ್ಲ. ತರಕಾರಿ, ಸೊಪ್ಪು, ಹಣ್ಣುಗಳನ್ನು ಕತ್ತರಿಸುವ ಮೊದಲೇ ಸ್ವಚ್ಛವಾಗಿ ನೀರಿನಿಂದ ತೊಳಿಬೇಕು. ಸಿಪ್ಪೆಯನ್ನು ಹೆಚ್ಚು ನಾರಿನಾಂಶ ಮತ್ತು ಕೆಲವು ಪೋಷಕಾಂಶಗಳಿರುತ್ತವೆ. ಹಾಗಾಗಿ ಸಾಧ್ಯವಾದಷ್ಟು ತರಕಾರಿಯ ಸಿಪ್ಪೆಯನ್ನು ತೆಗೆಯದೆ ಅಡಿಗೆಗೆ ಉಪಯೋಗಿಸುವಂತಹದ್ದು ಒಳ್ಳೆಯದು. ತರಕಾರಿಯನ್ನು ಸಣ್ಣಗೆ ಕತ್ತರಿಸುವ ಬದಲು ದೊಡ್ಡ ಹೋಳುಗಳಾಗಿ ಕತ್ತರಿಸಿ ಇದರಿಂದ ಕೆಲವು ಜೀವಸತ್ವಗಳು ಹೆಚ್ಚು ನಾಶವಾಗದ ಹಾಗೆ ಉಳಿಸಿಕೊಳ್ಳಬಹುದು. ಮೊಳಕೆ ಬರಿಸಿದ ಮತ್ತು ಹುದುಗಿಸಿದ ಆಹಾರಗಳನ್ನು ಅಂದರೆ ಇಡ್ಲಿ, ದೋಸೆ ಇತ್ಯಾದಿ ಆಗಾಗ್ಗೆ ಉಪಯೋಗಿಸುವುದರಿಂದ ಸಿ ಮತ್ತು ಬಿ ಜೀವಸತ್ವ ಹೆಚ್ಚಾಗಿ ಸಿಗ್ತದೆ ಮತ್ತು ಜೀರ್ಣಶಕ್ತಿಯು ಕೂಡ ಹೆಚ್ಚಾಗಿರುತ್ತದೆ. ಕೆಲವರು ಅನ್ನ ಮಾಡುವಾಗ ಬೇಳೆ ಬೇಯಿಸುವಾಗ ಸೋಡಾವನ್ನು ಉಪಯೋಗಿಸ್ತಾರೆ. ಇದು ಒಳ್ಳೆಯದೇ ಅಲ್ಲ, ಯಾಕಂದರೆ ಅಡಿಗೆಯಲ್ಲಿ ಸೋಡಾ ಬಳಸುವುದರಿಂದ ಥಯಾಮಿನ್ ನಾಶವಾಗ್ತದೆ. ಅಡುಗೆಗೆ ಒಂದೇ ಬಗೆಯ ಎಣ್ಣೆಯ ಬದಲು ಮಿಶ್ರ ಎಣ್ಣೆಗಳನ್ನು ಉಪಯೋಗಿಸಬಹುದು. ಶೇಂಗಾ, ಸೋಯಾ, ಸೂರ್ಯಕಾಂತಿ, ತೆಂಗಿನ ಎಣ್ಣೆ ಹೀಗೆ ಒಮ್ಮೆ ಕರಿದ ಎಣ್ಣೆಯನ್ನು ಶೇಖರಿಸಿಟ್ಟು ಮತ್ತೆ ಮತ್ತೆ ಉಪಯೋಗಿಸುವುದು ಕೂಡ ಒಳ್ಳೆಯದಲ್ಲ. ಕರಿದ ಎಣ್ಣೆಯನ್ನು 1-2 ದಿನಗಳ ಒಳಗಡೆ ಬೇಗ ಒಗ್ಗರಣೆಗೆ ಉಪಯೋಗಿಸಿ ಮುಗಿಸಬೇಕು ಅಥವಾ ಕರಿದ ಎಣ್ಣೆಯನ್ನು ತಾಜಾ ಎಣ್ಣೆಯೊಂದಿಗೆ ಬೆರೆಸಬಾರದು. ಹಾಗೆ ಆಹಾರವನ್ನು ಯಾವಾಗಲೂ ಮುಚ್ಚಿದ ಪಾತ್ರೆಯಲ್ಲಿ ಬೇಯಿಸಬೇಕು. ಕರಿದ ಅಥವಾ ಹುರಿದ ಆಹಾರಗಳಿಗಿಂತ ಪ್ರೆಷರ್ ಕುಕ್ಕರ್ನಲ್ಲಿ ಅಥವಾ ಹಬೆಯಲ್ಲಿ ಬೇಯಿಸಿರುವಂತಹ ಆಹಾರ ಉತ್ತಮ. ಆಹಾರ ಪದಾರ್ಥಗಳನ್ನು ಬೇಯಿಸುವಾಗ ಅಗತ್ಯ ಇರುವಷ್ಟು ನೀರನ್ನು ಮಾತ್ರ ಉಪಯೋಗಿಸಬೇಕು. ಉದಾಹರಣೆಗೆ ಅನ್ನದ ಗಂಜಿ ಬೇಯಿಸಿ ಉಳಿದ ನೀರನ್ನು ಚೆಲ್ಲುವುದರಿಂದ ಕೆಲವೊಂದು ಜೀವಸತ್ವಗಳು ಲಭಿಸುವುದಿಲ್ಲ. ಆದ್ದರಿಂದ ನೀರನ್ನು ಚೆಲ್ಲುವ ಬದಲು ಸಾಂಬಾರಿಗೆ ಉಪಯೋಗಿಸಬಹುದು. ಉದಾಹರಣೆಗೆ ತರಕಾರಿ ಬೇಯಿಸಿರುವಂತಹ ನೀರನ್ನು ಹೀಗೆ ಬಳಸಬಹುದು. ಆಹಾರಗಳನ್ನು ಜಾಸ್ತಿ ಬೇಯಿಸುವುದರಿಂದ ಹಾಗೂ ಹೆಚ್ಚಿನ ತಾಪಮಾನದಲ್ಲಿ ದೀರ್ಘಕಾಲದವರೆಗೆ ಬಿಸಿ ಮಾಡುವುದರಿಂದ ಆಹಾರದಲ್ಲಿರುವ ಪ್ರೋಟೀನ್ ಗಟ್ಟಿಯಾಗ್ತದೆ ಮತ್ತು ಹೆಪ್ಪುಗಟ್ಟುತ್ತದೆ. ಇದರಿಂದಾಗಿ ಈ ಪ್ರೋಟೀನ್ ಆಹಾರಗಳು ನಮ್ಮ ದೇಹದಿಂದ ಹೀರಲ್ಪಡುವುದಿಲ್ಲ ಮತ್ತು ಆಹಾರ ಪದಾರ್ಥಗಳನ್ನು ಅತಿಯಾಗಿ ಬೇಯಿಸುವುದಾಗಲಿ ಹುರಿಯುವುದಾಗಲಿ ಪೋಷಕಾಂಶಗಳ ನಷ್ಟವನ್ನು ಉಂಟುಮಾಡುತ್ತದೆ. ತಯಾರಿಸಿದ ಆಹಾರವನ್ನು ಮತ್ತೆ ಮತ್ತೆ ಬಿಸಿ ಮಾಡುವಂತಹದ್ದು ಒಳ್ಳೆಯದಲ್ಲ, ಏಕೆಂದರೆ ಅದರಲ್ಲಿರುವಂತಹ ಪೋಷಕಾಂಶಗಳು ಮತ್ತು ಜೀವಸತ್ವಗಳು ನಾಶವಾಗಬಹುದು. ಆಲೂಗಡ್ಡೆ, ಕ್ಯಾರೆಟ್ ಮತ್ತು ಇನ್ನಿತರ ಗಡ್ಡೆ ಗೆಣಸುಗಳಂತಹ ತರಕಾರಿಗಳನ್ನು ಸಿಪ್ಪೆಯೊಂದಿಗೆ ಕುದಿಸಬೇಕು ಹಾಗೂ ಕುದಿಸಿದ ನಂತರ ಸಿಪ್ಪೆಯನ್ನು ತೆಗಿಬೇಕು. ಇದರಿಂದಾಗಿ ಸಿಪ್ಪೆಯ ಕೆಳಭಾಗದಲ್ಲಿರುವಂತಹ ಪೋಷಕಾಂಶಗಳು ತರಕಾರಿಗಳ ಮಧ್ಯಭಾಗಕ್ಕೆ ಸ್ಥಳಾಂತರಿಸುವುದಕ್ಕೆ ಮತ್ತು ಒಳಗೆ ಅವುಗಳನ್ನು ಉಳಿಸಿಕೊಳ್ಳುವುದಕ್ಕೆ ಸಹಾಯವಾಗುತ್ತದೆ. ಕೃಷಿ ಮುನ್ನಡೆ ಕೇಳಿದಿರಿ. ಪ್ರಸ್ತುತಿ ಟಿಎಸ್ ಪ್ರಸಾದ್. ಪ್ರತಿ ಅಪಾಯದಿಂದ ಹೊರಬಂದು ಬೆಳೆಯಾದಾಯ ಸುರಕ್ಷಿತವು. ಫಸಲು ಬೀಮಾದಿಂದ ರೈತರು ಸ್ವಾವಲಂಬಿ ಆಗುವರು. ಈಗ ಬರ ಬರಲಿ, ಪ್ರವಾಹ ಬರಲಿ, ಏನು ಭಯ ಇಲ್ಲ. ಈಗ ಆಲಿಕಲ್ಲು ಬೀಳಲಿ ಅಥವಾ ಕ್ರಿಮಿ ಕೀಟಗಳು ಬೆಳೆ ತಿಂದ್ರೂ ಯಾವುದೇ ಚಿಂತೆ ಇಲ್ಲ. ಈಗ ಯಾವುದೇ ವಿಪತ್ತು ನಮ್ಮ ಬೆಳೆಗೆ ಬಂದ್ರು ಹಾನಿಯಾದ್ರೂ ನಮ್ಮ ಕ್ಲೈಮ್ಗೆ ಸರಿಯಾದ ಪಾವತಿ ಪಡಿತೇವೆ. ಬಿತ್ತನೆಯಿಂದ ಕಟಾವಿನ ತನಕ ಪ್ರತಿ ಅಪಾಯಕ್ಕೂ ಕ್ಲೈಮ್, ಕನಿಷ್ಠ ಪ್ರೀಮಿಯಂನಲ್ಲಿ ಗರಿಷ್ಠ ಪಾವತಿಸುವ ಭರವಸೆ. ಪ್ರತಿ ವರ್ಷ 5 ಕೋಟಿಗೂ ಹೆಚ್ಚು ರೈತರು ಈ ಯೋಜನೆಗೆ ಸೇರುತ್ತಿದ್ದಾರೆ. ಈಗ ನಿಮ್ಮ ಸರದಿ ಸಮೀಪದ ಕೃಷಿ ಕಾರ್ಯಾಲಯ, ಸಹಕಾರಿ ಸಮಿತಿ ಬ್ಯಾಂಕ್ ಶಾಖೆ, ಅಧಿಕೃತ ವಿಮಾ ಕಂಪನಿ ಅಥವಾ ಜನಸೇವಾ ಕೇಂದ್ರದಲ್ಲಿ ಸ್ವಯಂ ಪ್ರೇರಣೆಯಿಂದ ಮಾಡಬಹುದು ನೋಂದಣಿ. ಬೆಳೆ ವಿಮಾ ಪೋರ್ಟಲ್ ಅಥವಾ ಬೆಳೆ ವಿಮಾ ಆಪ್ ಮೂಲಕವೂ ನೋಂದಣಿ ಮಾಡಬಹುದು. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ, ನಿಮ್ಮ ಬೆಳೆಗಳ ಸಂಪೂರ್ಣ ರಕ್ಷಣೆ. ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಈಗ ಕೇಳಿ ಕೃಷಿ ಆಧಾರಿತ ಸ್ವ ಉದ್ಯೋಗ ಈ ವಿಚಾರವಾಗಿ ಕೆವಿಕೆ ಬ್ರಹ್ಮಾವರ, ಇಲ್ಲಿನ ತಾಂತ್ರಿಕ ಅಧಿಕಾರಿ ಎಚ್ಎಸ್ ಚೈತನ್ಯ ಅವರೊಂದಿಗಿನ ಸಂದರ್ಶನ. ಎಚ್ಎಸ್ ಚೈತನ್ಯ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಸ್ಟಾರ್ಟ್ಅಪ್ ಇಂಡಿಯಾ, ಸ್ಟ್ಯಾಂಡಪ್ ಇಂಡಿಯಾ ಮತ್ತು ಸ್ವ ಉದ್ಯೋಗವನ್ನು ಪ್ರೋತ್ಸಾಹಿಸುವುದಕ್ಕೆ ಅನೇಕ ಯೋಜನೆಗಳನ್ನು ಕೇಂದ್ರ ಸರ್ಕಾರ ಅನುಷ್ಠಾನ ಮಾಡ್ತಾ ಇದೆ. ಅದರಲ್ಲೂ ವಿಶೇಷವಾಗಿ ಕೃಷಿ ಆಧಾರಿತವಾಗಿ ಸ್ವ ಉದ್ಯೋಗವನ್ನು ಮಾಡುವುದಕ್ಕೆ ಯುವಕರಿಗೆ ಹೆಚ್ಚಿನ ಅವಕಾಶ ಇದೆ ಅನ್ನುವಂಥ ಒಂದು ಮಾತನ್ನು ಕೂಡ ನಾವು ಕೇಳ್ತಾ ಇದ್ದೀವಿ. ಹೇಳಿ, ಇದರ ಬಗ್ಗೆ ಏನು ಇದು ಈ ಸ್ಟಾರ್ಟ್ಅಪ್ ಇಂಡಿಯಾ ಅನ್ನುವಂಥದ್ದು, ಹಾಗೂ ಕೃಷಿ ಆಧಾರಿತವಾಗಿ ಈ ಒಂದು ಸ್ವ ಉದ್ಯೋಗವನ್ನು ಹೇಗೆ ಕೈಗೊಳ್ಬೋದು, ಕೃಷಿ ವಿಜ್ಞಾನ ಕೇಂದ್ರ ಇಂಥ ಒಂದು ಸ್ವ ಉದ್ಯೋಗವನ್ನು ಕೈಗೊಳ್ಳುವುದಕ್ಕೆ ಯಾವ ರೀತಿಯ ಒಂದು ತರಬೇತಿಯನ್ನೆಲ್ಲ ನೀಡ್ತಾ ಇದೆ ಈ ಬಗ್ಗೆ? ಖಂಡಿತವಾಗ್ಲೂ ಒಂದು ಒಳ್ಳೆಯ ಕಾರ್ಯಕ್ರಮ, ಏನು ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಅವರು ಮಾಡಿದಂಥ ಕಾರ್ಯಕ್ರಮ ಇದು. ಮುಖ್ಯವಾಗಿ ಈ ಸ್ಟಾರ್ಟಪ್ ಇಂಡಿಯಾ ಆಗಿರ್ಬೋದು ಅಥವಾ ಸ್ವ ಉದ್ಯೋಗ ಆಗಿರ್ಬೋದು, ಏನು ಬರ್ತದೆ ಅಂದರೆ ಕೃಷಿಯಲ್ಲಿ ಅಥವಾ ಕೃಷಿ ಆಧಾರಿತ ಕೆಲವಾದ ಒಂದು ನಮ್ಮ ಕೌಶಲ್ಯ ಆಧಾರಿತವಾಗಿ ಕೆಲವೊಂದು ಕಾರ್ಯಕ್ರಮಗಳನ್ನ ಅಥವಾ ತರಬೇತಿ ಕಾರ್ಯಕ್ರಮಗಳನ್ನ ಮಾಡಿಕೊಳ್ಳುವಂಥದ್ದು. ಆ ತರಬೇತಿ ಕಾರ್ಯಕ್ರಮ ಆದ ನಂತರ ಅವರ ಒಂದು ಸ್ವಂತ ದುಡಿಮೆ ಆಗಿರ್ಬೋದು, ಅದನ್ನು ಆದಾಯವನ್ನು ಹೆಚ್ಚಿಸಿಕೊಳ್ಳುವಂಥದ್ದು ಈ ಒಂದು ಕಾರ್ಯಕ್ರಮದಡಿಯಲ್ಲಿ ಬರ್ತದೆ. ನಿಮಗೆಲ್ಲರಿಗೂ ಗೊತ್ತಿರಬಹುದು, ಈಗ ಅಗ್ರಿಕಲ್ಚರ್ ಸ್ಕಿಲ್ ಕೌನ್ಸಿಲ್ ಆಫ್ ಇಂಡಿಯಾ ಅನ್ನೋ ಒಂದು ಸಂಸ್ಥೆಯಿಂದ ನಮ್ಮ ಒಂದು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಈಗಾಗಲೇ ಸಾಧಾರಣ ಒಂದು 2018-19 ಮತ್ತು 19-20 ಎರಡು ವರ್ಷದಲ್ಲಿ ಈ ಒಂದು ತೆಂಗಿನ ಮರದ ಸ್ನೇಹಿತರು ಅನ್ನೋದು ಒಂದು ಕೌಶಲ್ಯ ಆಧಾರಿತ 25 ದಿವಸದ ಒಂದು ತರಬೇತಿ ಕಾರ್ಯಕ್ರಮ. ಇದು 25 ದಿವಸದ ತರಬೇತಿ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ಬರೀ ತೆಂಗಿನ ಮರವನ್ನು ಹತ್ತುವಂಥ ಒಂದು ಕಾರ್ಯಕ್ರಮದ ಅಷ್ಟೇ ಅಲ್ಲ, ಅದರ ಜೊತೆಯಾಗಿ ತೆಂಗಿನಲ್ಲಿ ಬರುವಂಥ ವಿಚಾರಗಳು, ತೆಂಗಿನಲ್ಲಿ ಯಾವುದ್ಯಾವ್ದು ಬರುತ್ತೆ, ಒಂದು ರೋಗ ಆಗಿರ್ಬೋದು, ಕೀಟ ಆಗಿರ್ಬೋದು, ಬೇಸಾಯ ಕ್ರಮಗಳಾಗಿರ್ಬೋದು, ಆ ರೀತಿ ಈಗ ಮೌಲ್ಯ ಆಧಾರಿತ ಈಗ ತೆಂಗಲ್ಲಿ ಹೆಚ್ಚು ಉತ್ಪನ್ನಗಳನ್ನ ಮಾಡುವಂಥ ಸಾಧ್ಯತೆ ಇರುತ್ತೆ. ನೀರ ಕೂಡ ಒಂದು ಹೌದು, ಇತ್ತೀಚಿನ ದಿನಗಳಲ್ಲಿ ನೀರಾಗೂ ಸಹ ಬೇಡಿಕೆ ಇದೆ. ಹಾಗೆ ಎಲ್ಲ ಒಂದು ತೆಂಗು ಅಂದ ತಕ್ಷಣ ಅದರಲ್ಲಿ ಬರುವಂಥ ಪ್ರತಿಯೊಂದು ಹಂತದಲ್ಲೂ ನಾವು ಅವರಿಗೆ ತರಬೇತಿಯನ್ನು ಕೊಡ್ತೇವೆ. ಆ ತರಬೇತಿ ಆದ ನಂತರ ಅವರು ತಮ್ಮ ಸ್ವಂತ ಜಾಗದಲ್ಲಿ ಹೋಗ್ಬೋದು, ಅಥವಾ ಇನ್ನೊಂದು ಉತ್ತಮವಾದಂಥ ಕೆಲಸ ಏನಂದರೆ ಆ ತರಬೇತಿಗಾರನೆಲ್ಲ ಒಂದು ಕ್ರೋಢೀಕರಿಸಿ ಅವ್ರನ್ನೊಂದು ಗುಂಪು ಮಾಡಿ ಆ ನಂತರ ಆ ಗುಂಪನ್ನು ತೋಟಗಾರಿಕೆ ಇಲಾಖೆ ಮುಖಾಂತರ ಆಗಿರ್ಬೋದು, ಬೇರೆ ಬೇರೆ NHM ಸ್ಕೀಮ್ ಮುಖಾಂತರ ಆಗಿರ್ಬೋದು, ಅವರಿಗೆ ಆ ಒಂದು ಮುಂದೆ ಅದನ್ನು ಅವ್ರದ್ದು ಏನು ಉದ್ಯೋಗ ಇಲ್ಲಿ ಅಥವಾ ಇಲ್ಲಿ ಕಲ್ತ್ಕೊಂಡು ಹೋದಂಥ ತರಬೇತಿ ಏನಿದೆ ಅದನ್ನು ಮುಂದುವರಿಸಲಿಕ್ಕೆ ಅಥವಾ ಅದನ್ನು ಆದಾಯವಾಗಿ ಪರಿವರ್ತಿಸಲಿಕ್ಕೆ ಈ ಕಾರ್ಯಕ್ರಮಗಳಿಂದ ಅವರಿಗೆ ಅನುಕೂಲ ಆಗ್ತದೆ. ಈ ಸ್ಕಿಲ್ ಇಂಡಿಯಾ ಅಂತ ಹೇಳಿದರೆ ಅಂದರೆ ಈಗ ಕೃಷಿಗೆ ಪೂರಕವಾಗಿ ಇಂಥ ಒಂದು ಸಾಧ್ಯತೆಗಳು ಯಾವ ಯಾವ ಕ್ಷೇತ್ರದಲ್ಲೆಲ್ಲ ಇದೆ? ಇದು ಸಾಧ್ಯತೆಗಳು ಈಗ ನಾನು ಹೇಳುವ ಹಾಗೆ ಒಂದು ತೆಂಗಿನ ಮರದ ಹತ್ತುವಂಥದ್ದಿರ್ಬೋದು. ಅದೇ ರೀತಿ ಇನ್ನೊಂದು ಬರುವಂಥದ್ದು ಈ ಸಸ್ಯಾಗಾರದ ನಿರ್ವಹಣೆ, ಈಗ ಇತ್ತೀಚೆ ಹೌದು ನರ್ಸರಿ ಮ್ಯಾನೇಜ್ಮೆಂಟ್ ಅಂತ ನಾವೇನು ಹೇಳ್ತೀವಿ ಅದರ ಒಂದು. ಯಾಕೆಂದರೆ ಈ ಕರಾವಳಿ ಭಾಗ ಏನಿದೆ ಅತ್ಯುತ್ತಮವಾಗಿ ನಾವು ಸಸಿ ಗಿಡಗಳನ್ನ ಅಥವಾ ಕಸಿ ಗಿಡಗಳನ್ನ ತಯಾರಿಸಲಿಕ್ಕೆ ಭಾಳ ಒಂದು ಉತ್ತಮವಾದಂಥ ಪ್ರದೇಶ. ಇಲ್ಲಿರುವಂಥ ಏನು ವಾತಾವರಣ ಇರ್ಬೋದು, ಆರ್ದ್ರತೆ ಇರ್ಬೋದು, ಆ ಒಂದು ಏನಾಗುತ್ತೆ ಅಂದರೆ ನಮಗೆ ನ್ಯಾಚುರಲ್ಲಾಗಿ ಇಲ್ಲಿ ಈ ರಿಲೇಟಿವ್ ಹ್ಯುಮಿಡಿಟಿ ಹೆಚ್ಚಿರೋದ್ರಿಂದ ಏನು ಗಿಡಗಳು ಅಂದರೆ ನಾವು ಹೇಳೋದಾದರೆ ಒಂದು 100 ಗಿಡ ನಾನು ಇವತ್ತು ಕಸಿ ಕಟ್ಟಿದೆ ಅಂದರೆ ಸಾಧಾರಣವಾಗಿ 80-90% ಅಷ್ಟು ಸಕ್ಸಸ್ ಬರುವಂಥ ಸಾಧ್ಯತೆ ಇರ್ತದೆ. ಸೊ ಇದು ಅನುಕೂಲತೆಯನ್ನು ನಾವು ಪ್ರಯೋಜನ ಪಡ್ಕೊಳ್ಬೇಕಂದ್ರೆ ಹೆಚ್ಚೆಚ್ಚು ಗಿಡಗಳನ್ನ ಉತ್ಪಾದನೆ ಮಾಡುವಂಥದ್ದು. ಅದೇ ರೀತಿ ಇನ್ನೊಂದು ಬಂದರೆ ತರಬೇತಿ ಮಾಡುವ ಅನುಕೂಲತೆ ಅಥವಾ ಈ ಜಾಗದಲ್ಲಿ ಮಾಡುವಂಥದ್ದಾಗಿರ್ಬೋದು. ಇನ್ನೊಂದು ನಮ್ಮ ಅಣಬೆ ಕೃಷಿ. ಅಣಬೆ ಕೃಷಿಯಲ್ಲಿ ನಿಮ್ಗೆ ಗೊತ್ತಿರ್ಬೋದು 3 ಥರದ ಅಣಬೆ ಇದೆ. ಒಂದಕ್ಕೆ ನಾವು ಬಟನ್ ಮಶ್ರೂಮ್ ಅಂತ ಹೇಳ್ತೇವೆ, ಇನ್ನೊಂದು ಮಿಲ್ಕಿ ಮಶ್ರೂಮ್ ಅಂತೀವಿ, ಹಾಗೆ ಇನ್ನೊಂದು ಆಯಿಸ್ಟರ್ ಅಥವಾ ಚಿಪ್ಪು ಅಣಬೆ ಅಂತೀವಿ. ಈ ಕರಾವಳಿ ಭಾಗದಲ್ಲಿ ನಮಗೆ ಹೆಚ್ಚಿನದಾಗಿ ಈ ಚಿಪ್ಪು ಅಣಬೆ ಬೇಸಾಯ ಮತ್ತು ಹಾಲಣಬೆ ಅಥವಾ ಮಿಲ್ಕಿ ಮಶ್ರೂಮ್ ಬೇಸಾಯ ಮಾಡಲಿಕ್ಕೆ ಭಾಳ ಅನುಕೂಲ ಆಗುತ್ತೆ. ಇದು ಕೂಡ ಒಂದು ಸ್ವ ಉದ್ಯೋಗದಲ್ಲಿ ಅಥವಾ ಆ ಥರ ಕೌಶಲ್ಯ ಆಧಾರಿತ ತರಬೇತಿಯಲ್ಲಿ ಮಾಡಿಕೊಳ್ಳಲಿಕ್ಕೆ ಭಾಳ ಉತ್ತಮವಾದಂಥದ್ದು. ಅದೇ ರೀತಿ ಬೇರೆ ಇನ್ನು ಕೃಷಿ ಆಧಾರಿತ ಕೆಲವೊಂದರಲ್ಲಿ ಮುಖ್ಯವಾಗಿ ಈ ಪ್ಯಾಡಿ ನರ್ಸರಿಯನ್ನು ಮಾಡುವಂಥದ್ದಾಗಿರ್ಬೋದು ಅಥವಾ ಅದರಲ್ಲಿ ಮೆಕನೈಸೇಷನ್ ಮಾಡುವಂಥದ್ದಾಗಿರ್ಬೋದು, ಹಾಗೆ ಹಲವಾರು ಇದೆ. ನಾನು ತೋಟಗಾರಿಕೆ ಸಂಬಂಧಪಟ್ಟ ಹಾಗೆ ಇವೆರಡು ಮೂರನ್ನು ನಾನು ಹೇಳಿದೆ. ಈಗ ತರಬೇತಿಯ ಅವಶ್ಯಕತೆ ಇಂಥ ಎಲ್ಲ ಒಂದು ಸ್ವ ಉದ್ಯೋಗ ಮಾಡುವವರಿಗೂ ಕೂಡ ಅಗತ್ಯವಾಗಿ ಬೇಕಾಗ್ತದೆ. ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಯಾವ ರೀತಿಯ ತರಬೇತಿಯನ್ನು ನೀಡಲಾಗ್ತದೆ, ಅದರ ತರಬೇತಿಯ ಒಂದು ಒಟ್ಟು ದಿವಸಗಳು ಮತ್ತು ಏನೇನು ಕಾರ್ಯಕ್ರಮಗಳಿರ್ತವೆ ಅದರಲ್ಲಿ? ಹಾಂ, ಅದೇ ಹೇಳಿದ್ನಲ್ಲ, ಈಗ ಈ ವರ್ಷ ಕೋವಿಡ್ ಬಂದ ಒಂದು ಸಮಸ್ಯೆಯಿಂದಾಗಿ ಹಣಕಾಸಿನ ಮುಗ್ಗಟ್ಟಿನಿಂದಾಗಿ ಅಷ್ಟು ಕಾರ್ಯಕ್ರಮಗಳು ಈ ಸಲ ಬರಲಿಲ್ಲ. ಇಲ್ಲ ಅಂದರೆ ಮುಂದಿನ ವರ್ಷದಾಗಲಾಗಿರ್ಬೋದು, ಇನ್ನು ಬರುವಂಥ ವರ್ಷಗಳಲ್ಲಾಗಿರ್ಬೋದು ಈ ಥರದ ಕಾರ್ಯಕ್ರಮಗಳನ್ನ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಿಂದ ನಿರಂತರವಾಗಿ ಹಮ್ಮಿಕೊಳ್ತಾ ಇದ್ದೇವೆ. ನಾನು ಒಂದು ಹೇಳೋದಾದರೆ ಈ ಸಲನು ತೆಂಗಿನ ಮರದ ಸ್ನೇಹಿತರ ಕಾರ್ಯಕ್ರಮದಡಿ, ಇನ್ನೊಂದು ಮುಖ್ಯವಾಗಿ ತೆಂಗು ಅಭಿವೃದ್ಧಿ ಮಂಡಳಿ ಇದೆ, ಕೊಕೊನೆಟ್ ಡೆವಲಪ್ಮೆಂಟ್ ಬೋರ್ಡ್ ಇದೆ, ಅವರ ಇದರಲ್ಲೂ ಕೂಡ ಅವರ ಸಹಯೋಗದಲ್ಲೂ ಕೂಡ ನಾವು ಮಾಡ್ತಾ ಇದ್ದೇವೆ. ಹಾಗೆ ಒಂದು ವಾರದ ಈ ಒಂದು ನರ್ಸರಿ ತರಬೇತಿ ಕಾರ್ಯಕ್ರಮವನ್ನು ಮುಖ್ಯವಾಗಿ ಯುವಕರನ್ನೇ ನಾವು ಯಾಕೆ ಗುರುತಿಟ್ಕೊಳ್ತೇವೆ ಅಂದರೆ ಆ ಯುವಕರಿಗೆ ಅದೊಂದು ಮುಂದಿನ ದಿನಗಳಲ್ಲಿ ಅದೊಂದು ಸ್ವಂತ ಉದ್ಯೋಗ ಆಗಿ ಪ್ರವರ್ತಿಸಲಿ ಅಂತ. ಇದೊಂದು ಉದಾಹರಣೆ ಸಹ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ನರ್ಸರಿ ತರಬೇತಿ ಪಡೆದಂಥ ಈ ಕೃಷಿ ವಿಜ್ಞಾನ ಕೇಂದ್ರದಿಂದ ನರ್ಸರಿ ಏನು ತರಬೇತಿ ಪಡೆದಂಥ ರಂಜಿತ್ ಅನ್ನೋ ಒಬ್ಬ ಯುವಕ ಮಂದಾರ್ತಿಯಲ್ಲಿ ಇವತ್ತೊಂದು ನರ್ಸರಿಯನ್ನು ಮಾಡಿಬಿಟ್ಟು ಅವನ ಒಂದು ಉದ್ಯೋಗವನ್ನು ಅವನು ಸ್ವಂತವಾಗಿ ಬೇರೆ ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದ, ಅಲ್ಲಿಂದ ತಾನು ಇಲ್ಲಿಗೆ ಬಂದು ಆ ಒಂದು ನರ್ಸರಿ ತರಬೇತಿಯನ್ನು ಪಡೆದ ನಂತರ ಇವತ್ತು ಅವನು ಗ್ರಾಮದಲ್ಲೇ ನೆಲೆಸಿದ್ದಾನೆ, ಅಲ್ಲೇ ಒಂದು ನರ್ಸರಿಯನ್ನು ತೆಗೆದಿದ್ದಾನೆ. ಹಾಗೆ ಮುಖ್ಯವಾಗಿ ಏನಾಗಿದೆ ಅಂತ ಅಂದರೆ ಅವನ ಸ್ವಂತ ಉದ್ಯೋಗದಿಂದಾಗಿ ಅವನ ದುಡಿಮೆ ಕೂಡ ಹೆಚ್ಚಾಗಿದೆ. ಅವನು ಹೆಚ್ಚು ಸಮಯವನ್ನು ಈಗ ಅವನಿಗೆ ನನಗೆ ಗೊತ್ತಿರೋ ಹಾಗೆ ಅವರಿಗೆ ಒಂದು ಸಾಕಷ್ಟು ತೋಟ ಅಥವಾ ಹಾಳು ಬಿದ್ದಂಥ ತೋಟ ಇತ್ತು, ಅದನ್ನು ಅಭಿವೃದ್ಧಿಪಡಿಸಿದ್ದಾರೆ. ಹಾಗಾಗಿ ಇದು ಒಂದು ಗ್ರಾಮ ಮಟ್ಟದಲ್ಲಿ ಒಂದು ಒಳ್ಳೆಯ ಯಶಸ್ಸಾಗಲಿಕ್ಕೆ ಭಾಳ ಅನುಕೂಲ ಆಗ್ತದೆ. ಹೀಗೆ ಇದೊಂದೇ ಉದಾಹರಣೆ ಅಲ್ಲ, ಅದೇ ರೀತಿ ಇನ್ನೊಂದು ಉದಾಹರಣೆ ಹೇಳಬೇಕಂದ್ರೆ ಅಣಬೆ ಕೃಷಿ ಮಾಡಿದಂಥ ರವಿ ಅನ್ನೋ ಒಬ್ಬ ಹುಡುಗ, ತೆಲ್ಲಾರ ಗ್ರಾಮ, ಕಾರ್ಕಳ ಗ್ರಾಮದ ತೆಲ್ಲಾರಲ್ಲಿ ಮೊದಲನೇದಾಗಿ ಇಲ್ಲಿಗೆ ಬಂದ, ಅವನು ಕೂಲಿ ಕಾರ್ಮಿಕ ಆಗಿದ್ದ. ಅವನಿಗೇನಾದ್ರು ಒಂದು ಸ್ವಂತ ದುಡಿಮೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕೃಷಿ ವಿಜ್ಞಾನ ಕೇಂದ್ರವನ್ನು ಸಂಪರ್ಕ ಮಾಡ್ದ. ಸಂಪರ್ಕ ಮಾಡಿದ ನಂತರ ನಮ್ಮಲ್ಲಿ ಒಂದು ದಿನದ ಅಣಬೆ ಕೃಷಿ ಅಷ್ಟೇ ತರಬೇತಿಯನ್ನು ಪಡೆದಿದ್ದವನು. ಆನಂತರ ದಿನದಲ್ಲಿ ಈ ಮಿಲ್ಕಿ ಅಣಬೆ ಅಥವಾ ನಮ್ಮ ಹಾಲು ಅಣಬೆ ಕೃಷಿಯನ್ನು ಮಾಡಲಿಕ್ಕೆ ಶುರು ಮಾಡಿದ. ಅದರಲ್ಲಿ ಅವನು ಹೆಚ್ಚು ಸಕ್ಸಸ್ಸನ್ನು ಕಾಣಲಿಕ್ಕೆ ಆಗಲಿಲ್ಲ, ಸಾಕಷ್ಟು ತೊಂದರೆಗಳು ಬಂದವು. ಆನಂತರ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಅಲ್ಲದೇ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಹೆಸರುಘಟ್ಟದಲ್ಲಿ ಇದೊಂದು ಉತ್ತಮವಾದಂಥ ಸಂಸ್ಥೆ ಈ ರೀತಿ ತರಬೇತಿಯನ್ನು ಪಡ್ಕೊಳ್ಳಿಕ್ಕೆ, ಅದು ಮುಖ್ಯವಾಗಿ ಅಣಬೆ ಕೃಷಿಯ ಬಗ್ಗೆ ತರಬೇತಿ ಪಡ್ಕೊಳ್ಳಿಕ್ಕೆ ಇದೊಂದು ಉತ್ತಮವಾದಂಥ ಸಂಸ್ಥೆ. ಅಲ್ಲಿಗೆ ಒಂದು ವಾರದ ತರಬೇತಿಗಾಗಿ ನಾವು ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಿಂದನೇ ಭೂ ಸಮೃದ್ಧಿ ಅಡಿ ಅನ್ನೋ ಒಂದು ಯೋಜನೆ ಅಡಿಯಲ್ಲಿ ಅವರನ್ನು ಅಲ್ಲಿಗೆ ಕಳಿಸಿದ್ವಿ. ಆ ನಂತರ ಅವನು ಅಲ್ಲಿಂದ ಬಂದ ನಂತರ ಅವನು ಚಿಪ್ಪು ಅಣಬೆ ಬೇಸಾಯವನ್ನು ಶುರು ಮಾಡ್ದ. ಅಲ್ಲಿ ಅವನಿಗೆ ಉತ್ತಮವಾಗಿ ತರಬೇತಿ ಕೂಡ ಪಡೆದು ಇನ್ನೊಂದು ಅನುಕೂಲ ಏನಾಯಿತು ಅಂದರೆ ಈ ಚಿಪ್ಪು ಅಣಗೆ ಬೇಕಾಗುವಂಥ ಸ್ಪಾನ್ ಅಂತೆ ಅಥವಾ ಬೀಜ ಅಂತ ಏನಂತೀವಿ, ನೇರವಾಗಿ ಅವನು ಬೆಂಗಳೂರಿಂದನೇ ನಿರಂತರವಾಗಿ, ಅದೇ ನಾನು ಹೇಳಿದಾಗೆ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯಿಂದ ನಿರಂತರವಾಗಿ ತರಿಸಲಿಕ್ಕೆ ಶುರು ಮಾಡ್ದ. ಅದು ಇನ್ನೊಂದು ಥರದಲ್ಲಿ ಅನುಕೂಲ ಆಯಿತು. ಯಾಕಂದರೆ ಎಲ್ಲೇ ನಮಗೆ ಈ ಚಿಪ್ಪು ಅಣಬೆ ಮಾಡಬೇಕು ಅಂತ ಅಂದವರಿಗೆ ಫಸ್ಟು ಸಮಸ್ಯೆ ಬರುವಂಥದ್ದು ಬೀಜ ಎಲ್ಲಿ ಸಿಗತ್ತೆ ಅಂತ. ಸ್ಥಳೀಯವಾಗಿ ಸಾಕಷ್ಟು ನಾವು ನೋಡ್ತೇವೆ, ಅಲ್ಲಿ ಕೊಡ್ತಾರೆ ಇಲ್ಲಿ ಕೊಡ್ತಾರೆ, ಬಟ್ ಒಂದು ಉತ್ತಮವಾದಂಥ ಬೀಜ ನಮಗೆ ಅಥವಾ ಸ್ಪಾನ್ ಮೆಟೀರಿಯಲ್ ಬೇಕಂದರೆ ಈ ಒಂದು ಸಂಸ್ಥೆನೇ ಇಂದ ತರಿಸೋದು ಒಳ್ಳೆಯದು. ಹಾಗಾಗಿ ಇವನು ತಾನು ತರದಲ್ಲದೆ ಇತರರಿಗೂ ಇಲ್ಲ, ಈಗ ಉಡುಪಿ ಜಿಲ್ಲೆ ಸುತ್ತಮುತ್ತಲಿರುವಂಥ ಯಾರು ಆಸಕ್ತ ಅಣಬೆ ಕೃಷಿಕರಿದ್ದರು ಅವರಿಗೆಲ್ಲರಿಗೂ ಇಲ್ಲಿಂದನೇ ತರಿಸಲಿಕ್ಕೆ ಅಥವಾ ತಂದು ಕೊಡುವಂಥ ಕೆಲಸ ಕೂಡ ಇವನು ಮಾಡಿದ್ದಾನೆ. ಹಾಗೆ ಇನ್ನೊಂದು ಅಂದರೆ ಇಲ್ಲೇ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಸಂಪರ್ಕದಲ್ಲಿದ್ದಾಗ ಅವನಿಗೆ ಈ ತೆಂಗಿನ ಮರದ ಸ್ನೇಹಿತರ ತರಬೇತಿ ಕೂಡ ಆಯಿತು. ಆ ನಂತರ ಆ ತರಬೇತಿಯಿಂದನೂ ಅವನು ತಮ್ಮ ಗ್ರಾಮ ಮತ್ತು ಸುತ್ತಮುತ್ತಲಿರುವಂಥ ಎಲ್ಲ ಗ್ರಾಮದಲ್ಲೂ ಈ ತೆಂಗಿನ ಮರದಿಂದ ಕಾಯಿ ಕೀಳುವಂಥ ಕೆಲಸ ಕೂಡ ಮಾಡ್ತಾ ಇದ್ದಾನೆ. ಹಾಗಾಗಿ ಇವನಿಗೆ ಎರಡು ಥರದಲ್ಲಿ ಅನುಕೂಲ ಆಗ್ತಾ ಇದೆ. ಇವನು ಎಲ್ಲರಿಗೂ ಚಿರಪರಿಚಿತ, ಎಲ್ಲರಿಗೂ ಇವನ ಈಗ ಅವನ ಈಗ ನಿಮಗೆ ಗೊತ್ತಿರ್ಬೋದು ಈ ಕರಾವಳಿ ಭಾಗದಲ್ಲಿ ಕೂಲಿ ಆಳುಗಳ ಸಮಸ್ಯೆ ಹೆಚ್ಚಿರೋದ್ರಿಂದ ಅದು ತೆಂಗಿನ ಕಾಯಿಯನ್ನು ಕೀಳಿಸುವಂಥ ಕಾರ್ಯಗಳಲ್ಲಿ ಭಾಳ ಹಿಂದೆ ಬೀಳ್ತಾ ಇದ್ದಾರೆ ಜನ, ಭಾಳ ಸಮಸ್ಯೆ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ಇವನಿಗೆ ಹೆಚ್ಚೆಚ್ಚು ಡಿಮ್ಯಾಂಡ್ ಅಂತಲೇ ಹೇಳ್ಬೋದು. ಡಿಮ್ಯಾಂಡ್ ಆಗಿರೋದ್ರಿಂದ ಇವನಿಗೆ ಮತ್ತೊಂದು ಥರದಲ್ಲಿ ಅನುಕೂಲ ಅಂದರೆ ಅಣಬೆ ಕೃಷಿ ಕೂಡ ಆ ಒಂದು ಜನಗಳ ಒಂದು ಸಂಪರ್ಕದಿಂದ ಬೇರೆ ಬೇರೆ ಜನಗಳಿಗೆ ನೇರವಾಗಿ ಮಾರಾಟ ಮಾಡ್ತಾ ಇದ್ದಾನೆ. ಇವನೇನೇ ತಂದು ರೈತ ಎಲ್ಲರೂ ಒಂದು ಅಂಗಡಿ ಕೊಡಬೇಕು ಅಲ್ಲಿಂದ ಮಾರಾಟ ಆಗಬೇಕು ಅಂತ ಇಲ್ಲ, ಒಂದು ನೇರ ಸಂಪರ್ಕ ಏನಿದೆ ಸಾರ್ವಜನಿಕರ ಜೊತೆ ಆ ಒಂದು ನಿಟ್ಟಿನಲ್ಲಿ ಇವನು ಎಲ್ಲರಿಗೂ ಆ ಒಂದು ಅಣಬೆಯನ್ನು ಕೂಡ ಮಾರಾಟ ಮಾಡಲಿಕ್ಕೆ ಆಗ್ತಾ ಇದೆ. ಇನ್ನೊಂದು ವಿಚಾರ ಈ ಕೃಷಿ ಉತ್ಪನ್ನಗಳ ಮೌಲ್ಯವರ್ಧನೆ ಮಾಡುವಂಥದ್ದು ಹಾಗೂ ಮಾರುಕಟ್ಟೆಯನ್ನು ಕಂಡುಕೊಳ್ಳುವಂಥದ್ದು, ಇದರಲ್ಲಿ ವಿಶೇಷವಾಗಿ ಮಹಿಳಾ ಸಂಘಟನೆಗಳು ಅಥವಾ ಸ್ತ್ರೀ ಶಕ್ತಿ ಸಂಘಗಳು ಇವುಗಳು ಕೂಡ ತೊಡಗಿಸಿಕೊಂಡಿವೆ ಅನ್ನುವಂಥ ಒಂದು ಮಾತಿದೆ. ಇವರಿಗೆ ಒಂದು ತರಬೇತಿಯನ್ನು ಕೊಟ್ಟು ಈ ಒಂದು ಸ್ವಉದ್ಯೋಗವನ್ನು ಕೈಗೊಳ್ಳೋದಕ್ಕೆ ಎಷ್ಟು ಮಟ್ಟಿಗೆ ಅವಕಾಶ ಇದೆ? ಕೆವಿಕೆ ಯಾವ ರೀತಿ ಪೂರಕವಾಗಿ ಸ್ಪಂದಿಸ್ತಾ ಇದೆ? ಹಾಂ, ಖಂಡಿತವಾಗಲೂ ಈ ಮಹಿಳೆಯರನ್ನು ಒಂದು ತರಬೇತಿ ಮಾಡಿ ಅವರಿಗೆ ಒಂದು ಈ ರೀತಿ ಸ್ವಉದ್ಯೋಗವನ್ನು ಕಲ್ಪಿಸಿಕೊಡ್ಲಿಕ್ಕೆ ಸಾಕಷ್ಟು ಈ ಹಣ್ಣು ಅಥವಾ ಹಣ್ಣಿನ ಕೆಲವೊಂದು ಮೌಲ್ಯದವನ್ನು ಉತ್ಪನ್ನವನ್ನು ಮಾಡಲಿಕ್ಕೆ ಸಾಕಷ್ಟು ಅವಕಾಶ ಇದೆ. ಇತ್ತೀಚಿನ ದಿನಗಳಲ್ಲಿ ಈಗ ನಿಮಗೆ ಗೊತ್ತಿರ್ಬೋದು ಒನ್ ಪ್ರಾಡಕ್ಟ್ ಒನ್ ಡಿಸ್ಟ್ರಿಕ್ಟ್ ಆಗಿ ಅಂತ ಒಂದು ಅಡಿಯಲ್ಲಿ ಕೆಲವಾರು ಈ ಒಂದು ಹಣ್ಣಿನ ಏನು ಇವತ್ತು ನಮ್ಮ ಕರಾವಳಿ ಜಿಲ್ಲೆಗೆ ಅದು ಮೀನಾಗಿರದೆ ಮೀನಿನ ಒಂದು ಉತ್ಪನ್ನವನ್ನು ಆ ಒಂದು ಅಡಿಯಲ್ಲಿ ಬರ್ತದೆ. ಸೊ ಈ ಥರ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಒಂದೊಂದು ಹಣ್ಣನ್ನು ಅದನ್ನು ಗುರುತಿಸಿದ್ದಾರೆ, ಅದರ ಒಂದು ಮೌಲ್ಯವರ್ಧನೆಗೆ ಹೆಚ್ಚಿನ ಒತ್ತನ್ನು ಕೊಡ್ತಾ ಇದ್ದಾರೆ. ಯಾಕೆ ಅಂತ ಅಂದರೆ ಇವತ್ತು ನಮಗೆ ಗೊತ್ತಿರೋ ಹಾಗೆ ನಮ್ಮ ಸ್ವಸಹಾಯ ಗುಂಪುಗಳಾಗಿರ್ಬೋದು ಅವ್ರನ್ನ ನಾವು ಅಭಿವೃದ್ಧಿಪಡಿಸಿದ್ದೇ ಆದಲ್ಲಿ ಈ ಮಾರ್ಕೆಟಲ್ಲಿ ಹೆಚ್ಚು, ಯಾಕಂದರೆ ಹೋದ ವರ್ಷ ನಮ್ಮಲ್ಲಿ ಕೋವಿಡ್ ಬಂದಾಗ ಭಾಳ ಸಮಸ್ಯೆಗೆ ಒಳಪಟ್ಟವರು ಅಂದರೆ ಒಂದು ಕಲ್ಲಂಗಡಿ ಬೆಳೆಗಾರರು ಮತ್ತೊಂದು ಅನಾನಸ್ ಬೆಳೆಗಾರರು, ಇಬ್ಬರಿಗೆ ಭಾಳ ತೊಂದರೆ ಆದಂಥದ್ದು ನಮ್ಮ ಜಿಲ್ಲೆಯಲ್ಲಿ ಕಂಡುಬಂದ್ವಿ. ಸೊ ಆ ನಿಟ್ಟಿನಲ್ಲಿ ನಾವು ನೋಡೋದಾದರೆ ಈ ರೀತಿ ಹಣ್ಣಿನಲ್ಲಿ ಉತ್ಪನ್ನಗಳನ್ನ ಮಾಡುವಂಥದ್ದು ಬೇರೆ ಬೇರೆ ನಿಮಗೆ ಜ್ಯೂಸ್ ಆಗಿರ್ಬೋದು ಜ್ಯಾಮ್ ಆಗಿರ್ಬೋದು ಜೆಲ್ಲಿ ಆಗಿರ್ಬೋದು ಮಾಡುವಂಥ ತರಬೇತಿ ಕಾರ್ಯಕ್ರಮಗಳನ್ನ ನಿರಂತರವಾಗಿ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಮಾಡ್ತಾ ಇದ್ದೇವೆ. ಇತ್ತೀಚೆ ಅಂದರೆ ಇದಕ್ಕೂ ಮೊದಲೇ ನಮ್ಮ ಈ ಒಂದು ಕೇಂದ್ರದಲ್ಲಿ ಗೇರು ಹಣ್ಣಿನ ಸಿರಪ್ ತಯಾರಿಕೆ ಕುರಿತು ಇಲ್ಲಿ ಒಂದು ನಮ್ಮ ಏನು ಸುತ್ತಮುತ್ತಲಿರುವಂಥ ಕೃಷಿ ವಿಜ್ಞಾನ ಕೇಂದ್ರದ ಸುತ್ತಮುತ್ತಲಿರುವಂಥ ಈ ಮಹಿಳಾ ಸೌಹಾರ್ದ ಸಂಸ್ಥೆಗಳೇನಿದ್ದಾವೆ ಅಥವಾ ಅಂಥ ಸಂಸ್ಥೆಗಳನ್ನ ಗುರುತಿಸಿಕೊಂಡು ಅವರಿಗೆ ಈ ತರಬೇತಿಯನ್ನು ನಾವು ಹಿಂದಿನ ದಿನಗಳಲ್ಲಿ ಕೊಟ್ಟಿದ್ದೇವೆ. ಅವರು ಅದನ್ನು ತರಬೇತಿ ಪಡೆದ ನಂತರ ಈಗ ಸ್ವಂತ ಬ್ರ್ಯಾಂಡಾಗಿ ಈಗ ಒಂದು ಕ್ಯಾಶ್ಯು ಸಿರಪಿನ ಒಂದು ಸ್ವಂತ ಬ್ರ್ಯಾಂಡಾಗಿ ಮಾಡ್ತಾ ಇದ್ದಾರೆ. ಆದರೆ ಇದರಲ್ಲಿ ಏನು ಸಮಸ್ಯೆ ಅಂದರೆ ಇದು ವರ್ಷ ಪೂರ್ತಿ ಸಿಗದೇ ಇರುವಂಥ ಒಂದು ಹಣ್ಣು, ಅದನ್ನು ನಾವು ಯಾವಾಗ ಸಿಗುತ್ತೋ ಅಂಥ ಸಮಯದಲ್ಲಿ ನಾವು ತರಬೇತಿಯನ್ನು ಮಾಡಿ ಅದನ್ನು ಅವರಿಗೆ ಹೇಳ್ತಾ ಇದ್ದೀವಿ. ಇನ್ನೊಂದು ಹಣ್ಣು ಅಂತ ಅಂದರೆ ಕೋಕಂ ಅಥವಾ ಪುನರ್ಪುಳಿ ಅಂತ ನಾವು ಹೇಳ್ತೀವಲ್ಲ, ಆ ಹಣ್ಣು ಕೂಡ ಈ ಭಾಗದಲ್ಲಿ ಸಾಕಷ್ಟು ನಾವು ಹಾಳಾಗೋದನ್ನು ನಾವು ನೋಡ್ತೇವೆ. ಯಾಕಂದರೆ ಅದನ್ನು ಸರಿಯಾದ ರೀತಿಯಲ್ಲಿ ಬಳಸುವಂಥ ಕ್ರಮಗಳನ್ನ ನಾವು ಇತ್ತೀಚಿನ ದಿನಗಳಲ್ಲಿ ಕಂಡುಕೊಂಡಿಲ್ಲ. ಈ ರೀತಿ ಹಣ್ಣಿನ ಒಂದು ತರಬೇತಿ ಅದರಲ್ಲಿ ಸಂಸ್ಕರಣೆ ಕೂಡ ಮಾಡುವಂಥ ತರಬೇತಿ ಕೂಡ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಮುಂದಿನ ದಿನಗಳಲ್ಲಿ ಹಮ್ಮಿಕೊಳ್ತಾ ಇದ್ದೇವೆ. ನೀವು ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿದ್ರಿ, ಕೃಷಿ ಯಾಂತ್ರೀಕರಣ ಯುವತ್ತಿನ ಒಂದು ಅಗತ್ಯ ಅಂತ ಹೇಳಿ. ಈ ಒಂದು ಹಿನ್ನೆಲೆಯಲ್ಲಿ ನೋಡಿದಾಗ ಯುವಕರು ಹೆಚ್ಚು ಹೆಚ್ಚು ಇಂಥ ಒಂದು ಕೃಷಿ ಯಾಂತ್ರೀಕರಣದಲ್ಲಿ ತೊಡಗಿಸಿಕೊಳ್ಳುವುದಕ್ಕೆ ತರಬೇತಿಯನ್ನು ಹೇಗೆ ನೀಡಬಹುದು ಅಂತ. ಇವತ್ತಿನ ದಿನಗಳಲ್ಲಿ ಕೂಲಿ ಆಳುಗಳ ಸಮಸ್ಯೆ ಹೆಚ್ಚಿರೋದ್ರಿಂದ ಯಾಂತ್ರೀಕರಣ ಅತ್ಯಗತ್ಯ. ಯಾಂತ್ರೀಕರಣ ಇದ್ರೇ ನಾವು ಕೃಷಿ ಮುಂದೆ ಹೋಗು ಅನ್ನೋ ಒಂದು ಕಲ್ಪನೆ ಈಗಾಗಲೇ ಎಲ್ಲರಲ್ಲೂ ಬಂದಿದೆ. ಆದರೆ ಇಲ್ಲಿ ಒಂದು ಸಮಸ್ಯೆ ನಾವು ಕಂಡುಕೊಳ್ತೇವೆ, ಯಾಕಂದರೆ ಇಲ್ಲಿ ನಮ್ಮ ಒಂದು ಈ ಕರಾವಳಿ ಜಿಲ್ಲೆಯಲ್ಲಿ ಸಮಸ್ಯೆ ಏನಂತಂದರೆ ಅತಿ ಸಣ್ಣ ಮತ್ತು ಸಣ್ಣ ಹಿಡುವಳಿದಾರರು ಹೆಚ್ಚಿದ್ದಾರೆ. ಯಾವಾಗ ನಮ್ಮ ಹಿಡುವಳಿ ತುಂಬ ಜಾಸ್ತಿ ಇರುತ್ತೆ. ಅಂಥ ಒಂದು ಇದರಲ್ಲಿ ಈ ಒಂದು ಯಾಂತ್ರೀಕರಣ ಮಾಡುವುದು ಭಾಳ ಸುಲಭ ಆಗ್ತದೆ. ಆ ನಿಟ್ಟಿನಲ್ಲಿ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಈ ಮುಂದಿನ ವಾರದಲ್ಲೇ ಒಂದು ವಾರದ ಒಂದು ತರಬೇತಿ ಏನು ಅಂದರೆ ಯಂತ್ರಗಳ ಒಂದು ದುರಸ್ತಿ ಕಾರ್ಯಕ್ರಮವನ್ನು ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಹಮ್ಮಿಕೊಳ್ತಾ ಇದೆ. ಯಾಕಂದರೆ ಇವತ್ತು ಸಮಸ್ಯೆ ಬರುವಂಥದ್ದು ಯಂತ್ರಗಳೇನೋ ತರ್ತೇವೆ, ಆದರೆ ಆ ದುರಸ್ತಿ ಮಾಡುವಂಥದ್ದು ಸಾಕಷ್ಟು ಜನರಿಗೆ ಸಮಸ್ಯೆ ಆಗ್ತದೆ. ಆ ನಿಟ್ಟಿನಲ್ಲಿ ಆ ದುರಸ್ತಿ ಕಾರ್ಯಕ್ರಮದ ಒಂದು ವಾರದ ತರಬೇತಿ ಕಾರ್ಯಕ್ರಮಗಳನ್ನ ನಮ್ಮ ಒಂದು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಹಮ್ಮಿಕೊಳ್ತೇವೆ. ಅದೇ ರೀತಿ ನಾವು ಇತ್ತೀಚಿನ ದಿನಗಳಲ್ಲಿ ಈ ಯುವಕರಿಗೆ ಅಡಿಕೆ ಮರವನ್ನು ಹತ್ತುವಂಥ ಒಂದು ತರಬೇತಿ ಕಾರ್ಯಕ್ರಮ ಕೂಡ ಮಾಡಿದ್ದೇವೆ. ಅದರಲ್ಲಿ ಮುಖ್ಯವಾಗಿ ನಾವು ನೋಡ್ಬೋದು, ಈಗ ಗ್ರಾಮ ಮಟ್ಟದಲ್ಲಿ ಅಡಿಕೆ ಮರ ಹತ್ತುವಾಗ ಅವರು ಯಾವುದೇ ರೀತಿಯಾದಂಥ ಒಂದು ಸೇಫ್ಟಿ ಮೆಷರ್ಸನ್ನು ಇಟ್ಕೊಳ್ಳೋದಿಲ್ಲ. ಆ ನಿಟ್ಟಿನಲ್ಲಿ ನಾವು ನಮ್ಮ ಕೃಷಿ ವಿಜ್ಞಾನ ನಮ್ಮ ಒಂದು ಏನು ಶಿವಮೊಗ್ಗ ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾನಿಲಯದಿಂದ ಏನು ಡೆವಲಪ್ ಆದಂಥ ಒಂದು ಸಾಧನ ಏನಿದೆ ಅದರ ಒಂದು ತಿಳುವಳಿಕೆಗೆ ಈ ಒಂದು ತರಬೇತಿ ಕಾರ್ಯಕ್ರಮವನ್ನು ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಿಂದ ಹಮ್ಮಿಕೊಂಡಿದ್ದೇವೆ. ಆ ನಿಟ್ಟಿನಲ್ಲಿ ಇನ್ನೂ ಮುಂದುವರೆದು ಹೇಳಬೇಕಾದ್ರೆ ನಮ್ಮಲ್ಲಿ ಈಗಾಗಲೇ ತೆಂಗಿನ ಮರದ ಸ್ನೇಹಿತರಾಗಿರ್ಬೋದು, ಬೇರೆ ಬೇರೆ ತರಬೇತಿ ಕಾರ್ಯಕ್ರಮಗಳಲ್ಲೂ ನಾವು ಈ ಯಂತ್ರಗಳನ್ನ ಯಾವ ರೀತಿ ಒಂದು ಕೃಷಿಯಲ್ಲಿ ಮಾಡಿಕೊಳ್ಬೋದು, ಯಾಕಂದರೆ ಯಂತ್ರ ನಮಗೆ ಭಾಳ ಅವಶ್ಯಕ. ಇವತ್ತಿನ ದಿನದಲ್ಲಿ ಇವತ್ತು ಒಂದು ಮಾತಿದೆ, ಕೃಷಿಯಲ್ಲಿ ಯಾವುದೇ ಆದರೂ ಅವತ್ತಿನ ದಿನ ಅವತ್ತೇ ಮಾಡಬೇಕಾಗುತ್ತೆ. ಅದನ್ನು ನಾವು ಮುಂದೆ ದೂಡಿದಾಗ ಅದನ್ನು ಏನಾಗ್ತದೆ ಅಂದರೆ ನಮಗೆ ಅದರಿಂದ ಬರುವಂಥ ಏನು ಆದಾಯ ಏನಿದೆ ಅದು ಮುಂದಿನ ದಿನಗಳಲ್ಲಿ ಕಡಿಮೆ ಆಗೋ ಸಾಧ್ಯತೆ ಇರುತ್ತೆ. ಆ ನಿಟ್ಟಿನಲ್ಲಿ ನಾವು ಜನರನ್ನು ಕಂಬಿ ನಮ್ಮ ಏನು ನಂಬಿಕೆಯನ್ನು ಕಮ್ಮಿ ಇಟ್ಕೊಳ್ಬೇಕು ಅಂದರೆ ನಾವು ಆದಷ್ಟು ಯಂತ್ರದಲ್ಲಿ ಕೆಲವು ಕೆಲಸಗಳನ್ನ ಮಾಡಿಕೊಳ್ಬೇಕಾಗ್ತದೆ. ಈ ನಿಟ್ಟಿನಲ್ಲಿ ಸಾಕಷ್ಟು ಪ್ರಗತಿಯಾಗಿದೆ. ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಈಗಾಗಲೇ ಒಂದು ಯಂತ್ರ ಮಳಿಗೆ ಅಥವಾ ಯಂತ್ರವನ್ನು ಬಾಡಿಗೆ ಆಧಾರದಲ್ಲಿ ಕೊಡುವಂಥ ಒಂದು ವ್ಯವಸ್ಥೆ ಕೂಡ ಇದೆ. ಆ ನಿಟ್ಟಿನಲ್ಲಿ ಭತ್ತವನ್ನು ನಾಟಿ ಮಾಡಿ ಕೊಡುವಂಥದ್ದು, ಆ ನಂತರ ನಾಟಿಯಾದ ಭತ್ತವನ್ನು ಏನು ಕಟಾವು ಮಾಡುವಂಥದ್ದು ಸಹ ನಮ್ಮ ಒಂದು ಕೇಂದ್ರದಿಂದ ಆಗ್ತಾ ಇದೆ. ಇನ್ನೊಂದು ವಿಚಾರ, ಈ ಪೌಷ್ಟಿಕ ಕೈತೋಟ ಮತ್ತು ತಾರಸಿ ಕೃಷಿಯನ್ನು ಪ್ರೋತ್ಸಾಹಿಸುವುದಕ್ಕೂ ಕೂಡ ಸಾಕಷ್ಟು ತರಬೇತಿಯನ್ನು ನಿಮ್ಮ ಕೇಂದ್ರದಲ್ಲಿ ಕೊಡ್ತಾ ಇದ್ದಾರೆ ಅಂತ ಕೇಳಿದ್ವಿ, ಈ ಬಗ್ಗೆ ಹೇಳಿ. ಹೌದು, ನಾವು ಇತ್ತೀಚೆಗೆ ಇದನ್ನು ಸ್ವಲ್ಪ ದೊಡ್ಡ ಮಟ್ಟಿಗೆ, ಯಾಕಂದರೆ ಪೌಷ್ಟಿಕಾಂಶ ಅನ್ನೋದಂತೂ ಎಲ್ಲ ಮನುಷ್ಯನಿಗೆ ಅತ್ಯವಶ್ಯಕ ಬೇಕಾದಂಥದ್ದು. ಹಾಗಾಗಿ ಈ ಇತ್ತೀಚಿನ ದಿನಗಳಲ್ಲಿ ನಿಮಗೂ ಗೊತ್ತಿರ್ಬೋದು, ನಮಗೆ ಏನು ಮಾರುಕಟ್ಟೆಯಲ್ಲಿ ಸಿಗುವಂಥ ತರಕಾರಿಯು ಏನಿದೆ ಅದು ಉತ್ತಮವಾದಂಥ ಗುಣಮಟ್ಟದ ಆಗಿದ್ದಿಲ್ಲ, ಅದರಲ್ಲಿ ರಾಸಾಯನಿಕ ಬಳಕೆ ಹೆಚ್ಚಿರೋದು ಅನ್ನೋದು ನಾವು ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ದೇವೆ. ಆ ನಿಟ್ಟಿನಲ್ಲಿ ಈ ಒಂದು ಪೌಷ್ಟಿಕಾಂಶವನ್ನು ಹೆಚ್ಚಿಸಲಿಕ್ಕೆ ಮತ್ತು ಮನೆಯೊಂದು ಮಟ್ಟದಲ್ಲೇ ಸಾಕಷ್ಟು ತರಕಾರಿಯನ್ನು ಬೆಳ್ಕೊಳ್ಳಿಕ್ಕೆ ನಾವು ಉತ್ತೇಜನ ನೀಡುವ ನಿಟ್ಟಿನಲ್ಲಿ ಈ ಒಂದು ಏನು ಯೋಜನೆಯನ್ನು ಹಾಕ್ಕೊಂಡಿದ್ದೇವೆ. ಆ ಯೋಜನೆ ಅಡಿಯಲ್ಲಿ ನಾವು ಈ ವರ್ಷ ಚೇರ್ಕಾಡಿ ಗ್ರಾಮದಲ್ಲಿ ಒಂದು 30 ಜನ ರೈತ ಮಹಿಳೆಯರಿಗೆ ಈ ಒಂದು ಪೌಷ್ಟಿಕ ಕೈತೋಟ ನಿರ್ವಹಣೆ ಮಾಡುವಂಥ ಯೋಜನೆಯನ್ನು ಮಾಡಿದ್ದೇವೆ. ಅದರಲ್ಲಿ ನಾವು ಆರಿಸ್ಕೊಂಡದ್ದು ಸಮೃದ್ಧಿ ಮಹಿಳಾ ಮಂಡಳಿ ಅನ್ನೋ ಒಂದು ಏನು ಮಹಿಳಾ ಆಧಾರಿತ ಮಂಡಳಿಯನ್ನು ಆರಿಸ್ಕೊಂಡ್ವಿ. ಆನಂತರ ಅವರಿಗೆ ಹಲವಾರು ವಿಧಾನದಲ್ಲಿ ತರಬೇತಿಯನ್ನು ನೀಡಿದ್ವಿ, ಯಾವ ರೀತಿ ತರಕಾರಿ ಗಿಡಗಳನ್ನ ನಾವೇ ನರ್ಸರಿ ಮಾಡಿ ಸಸ್ಯಾಗಾರ ಮಾಡಿ ಬೆಳೆಸ್ಕೊಳ್ಬೋದು. ಯಾಕಂದರೆ ಎಲ್ಲರೂ ಹೇಳುವಂಥದ್ದು ನಾವು ಬೀಜ ಹಾಕ್ತೇವೆ ಅದನ್ನು ಬರುವುದಿಲ್ಲ, ಅಥವಾ ಅದಕ್ಕೆ ಬೇಕಾದಂಥ ಏನು ವಾತಾವರಣ ಇದೆ ಅದನ್ನು ಕಲ್ಪಿಸುವಂಥ ಇದು ಅವರಿಗೆ ಗೊತ್ತಿರೋದಿಲ್ಲ. ಆ ನಿಟ್ಟಿನಲ್ಲಿ ಮೊದಲನೇದಾಗಿ ಸಸಿ ಗಿಡಗಳನ್ನ ತಯಾರಿಸುವಂಥದ್ದು, ಆ ನಂತರದಲ್ಲಿ ಅದನ್ನು ನಾಟಿ ಮಾಡುವಂಥ ವಿಧಾನ, ಮತ್ತು ಮುಖ್ಯವಾಗಿ ಇದರಲ್ಲಿ ನಾವು ಯಾವುದೇ ರಾಸಾಯನಿಕಗಳನ್ನ ಬಳಸದೇನೆ ಯಾವ ರೀತಿಯಾಗಿ ಕೀಟ ಮತ್ತು ರೋಗಗಳನ್ನ ನಿರ್ವಹಿಸ್ಬೋದು ಅದರ ಬಗ್ಗೆ ತರಬೇತಿಯನ್ನು ನಾವು ಈ ಮಹಿಳೆಯರಿಗೆ ನೀಡಿದ್ದೀವಿ. ಅತ್ಯುತ್ತಮವಾಗಿ ಅವರು ಸ್ಪಂದಿಸಿದ್ದಾರೆ. ಇವತ್ತಿನ ಮಟ್ಟದಲ್ಲಿ ಹೇಗೆ ಆಗ್ತಾ ಇದೆ ಅಂತ ಅಂದರೆ ಅವರು ಇನ್ನಷ್ಟು ಕಾರ್ಯಕ್ರಮಗಳನ್ನ ಈ ರೀತಿ ಬರಲಿಕ್ಕೆ ಅಥವಾ ನಾವು ಮುಂದೆ ನಾವು ಈ ವರ್ಷ ಅವರಿಗೆ ಏನು ಮಾಡಿಕೊಟ್ಟಿದ್ದೀವಿ ಅದನ್ನು ಮುಂದಿನ ದಿನಗಳಲ್ಲೂ ಅದನ್ನು ಕಾರ್ಯರೂಪಕ್ಕೆ ತರ್ತಾರೆ ಅನ್ನೋ ಒಂದು ನಂಬಿಕೆ ನಮ್ಮಲ್ಲಿದೆ. ಇದೊಂದು ಮುಂದಿನ ದಿನಗಳಲ್ಲಿ ಇದು ಅತ್ಯವಶ್ಯಕ, ಎಲ್ಲರ ಮನೆಯಲ್ಲೂ ಒಂದು ಪೌಷ್ಟಿಕ ಕೈತೋಟ ಇರುವಂಥದ್ದು, ಅವರ ಮನೆ ಸುತ್ತಮುತ್ತ ಜಾಗ ಇಲ್ಲ ಅಂತಂದರೆ ಟೆರೆಸ್ ಮೇಲೆ ಮಾಡುವಂಥದ್ದು, ನಗರ ಜಾಗದಲ್ಲಿ ಎಲ್ಲಿ ಗ್ರಾಮಾಂತರದಲ್ಲಿ ಸಾಕಷ್ಟು ಜಾಗ ಇರ್ತದೆ ಆದರೆ ನಗರ ಪ್ರದೇಶಗಳಲ್ಲಿ ಎಲ್ಲಿ ಜಾಗದ ಅವಶ್ಯಕತೆ ಇರೋದಿಲ್ಲೋ ಅಂಥಲ್ಲಿ ಟೆರೆಸ್ ಮೇಲೆ ಕೂಡ ಕೃಷಿ ಮಾಡುವಂಥಕ್ಕೆ ಸಾಕಷ್ಟು ತರಬೇತಿಯನ್ನು ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲೇ ಒಂದು ಡೆಮೋ ಆಗಿ ಒಂದು ನಮ್ಮ ಒಂದು ಕೇಂದ್ರದಲ್ಲಿ ಮಾಡಿದ್ದೀವಿ, ತರಸಿ ಕೃಷಿಯನ್ನು ಮಾಡಿದ್ದೇವೆ. ಸೊ ಇದನ್ನು ನೋಡಿದಂಥ ಜನರು ಕೂಡ ಅವರು ಅಲ್ಲಿ ತಮ್ಮಲ್ಲೂ ಕೂಡ ಅಭಿವೃದ್ಧಿಪಡಿಸ್ಕೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ಇದನ್ನು ಇನ್ನೂ ಹೆಚ್ಚಿನ ರೈತರಿಗೆ ಇದನ್ನು ನಾವು ತಲುಪಿಸ್ತೇವೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಂ, ಒಳ್ಳೆಯದು. HS ಚೈತನ್ಯ ಅವರೇ, ಕೃಷಿ ಆಧಾರಿತವಾಗಿ ಈ ಒಂದು ಸ್ವ ಉದ್ಯೋಗವನ್ನು ಯಾವ ರೀತಿ ಕೈಗೊಳ್ಳಬಹುದು, ಜೊತೆಗೆ ಕೃಷಿ ವಿಜ್ಞಾನ ಕೇಂದ್ರ ಇವರಿಗೆ ತರಬೇತಿಯನ್ನು ನೀಡುವಂಥ ಒಂದು ವ್ಯವಸ್ಥೆಯನ್ನು ಯಾವ ರೀತಿ ಮಾಡಿಕೊಂಡಿದೆ, ಈ ವಿಚಾರವಾಗಿ ನಮ್ಮ ಕೇಳುಗರಿಗೆ ಬಹಳಷ್ಟು ವಿಷಯವನ್ನು ಹಂಚಿಕೊಂಡಿದ್ದೀರಿ. ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ.